ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ ಎಚ್ಚರಿಕೆಯಿಂದ ಓದಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಶಹಾಬಾದ್ ತಾಲೂಕು ದೇವನತೆಗನೂರು ಗ್ರಾಮದ ಸಿದ್ದರಾಮ್ ಶಿವಯೋಗಪ್ಪ ದೇವಣಿಯವರು ನಮ್ಮ ಜೊತೆಗಿದ್ದಾರೆ. ಸಿದ್ದರಾಮ್ ದೇವಣಿಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಆತ್ಮೀಯರೇ, ಸಿದ್ದರಾಮ್ ದೇವಣಿಯವರು ಸುಮಾರು 20 ವರ್ಷಗಳಿಂದ ಹೂವಿನ ಬೇಸಾಯದೊಳಗೆ ತೊಡಕೊಂಡಿದ್ದಾರೆ. ಗುಲಾಬಿ, ಸೇವಂತಿಗೆ, ಸುಗಂಧರಾಜ, ಚೆಂಡು ಹೂವು, ಹಿಂಗ ಯಾವ ಹೂವಿನ ಬೆಳೆಗಳ ಡಿಮ್ಯಾಂಡ್ ಇದೆ, ಬೇಡಿಕೆ ಇದೆ ಮಾರ್ಕೆಟ್ನೊಳಗೆ, ಅದರ ಪ್ರಕಾರ ಅವರು ತಮ್ಮ ಕೃಷಿಯನ್ನು ಮಾಡಿ ಒಳ್ಳೆಯ ಅನುಭವ ಅದರೊಳಗೆ ಅದ. ಅವರ ಹೂವಿನ ಬೇಸಾಯದ ಅನುಭವ, ಹೂವಿನ ಮಾರ್ಕೆಟಿಂಗ್ ಅನುಭವ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಕೇಳೋಣ. ಸಿದ್ದರಾಮ್ ಅವರೇ, ಎಷ್ಟು ಕ್ಷೇತ್ರದೊಳಗೆ ತಾವು ಈ ಬೇಸಾಯ ಮಾಡ್ತಾ ಇದ್ದಾರೆ? ನಾನು ಹೂವಿನ ತೋಟ ಮಾಡೋದು 20 ವರ್ಷ ಸರ್. 20 ವರ್ಷ? 20 ವರ್ಷ. ಮೊದಲೇ ಫಸ್ಟ್ ನಾನು ಹಚ್ಚಿದ್ದು ಜರ್ಮನ್ ಹೂವು ಅಂತಿದ್ದೆ ಸರ್. ಅದು 2-3 ವರ್ಷ ಮಾಡ್ತಾ ಸುಗಂಧರಾಜ ಮಾಡಿದೆ ಸರ್. ಅಂದ್ರೆ ಮಾರ್ಕೆಟ್ನಲ್ಲಿ ಯಾವ್ದು ಜಾಸ್ತಿ ಬೆಲೆ ಇದೆ, ಹೌದು, ಫಸ್ಟಿಗೆ ನಾವು ಸ್ಟಾರ್ಟಿಂಗ್ ಜರ್ಮನ್ ಮಾಡಿದೆ ಸರ್. ಜರ್ಮನ್ ಅಷ್ಟೇ 10 ರೂಪಾಯಿ ಕಿಲೋ, 20 ರೂಪಾಯಿ ಕಿಲೋ ಆಯ್ತು. ಬೇರೆ ಜನ ಮಾಡಿದಾರೆ ಸರ್ ಸುಗಂಧರಾಜ್ ಅಂತ ಹೇಳಿ, ಅವ್ರದೆಲ್ಲ 100 ರೂಪಾಯಿ ಕೆಜಿ, 50 ರೂಪಾಯಿ ಕೆಜಿ, 60 ರೂಪಾಯಿ ಕೆಜಿ ಹೇಳ್ತು. ನಾವು ಯಾಕೆ ಅದು ಮಾಡಬಾರ್ದು ಅಂತೇಳಿ ನಾವೇನ್ ಮಾಡಿದೇವ್ರಿ, ಅವ್ರ ಹತ್ರ ನಾವು ಅನುಭವ ಕೇಳ್ಕೊಂಡು ಸರ್. ಸರ್ ನೀವು ಎಲ್ಲಿಂದ ತರ್ತೀರಾಗಿ ಸರ್, ನಮ್ಗೆ ಬೇಕಾಗಿವ ಸರ್. ಅವ್ರು ನಮಗೆ ಬೀಜ ಕೊಟ್ರು ಸರ್. ಅದು ಒಂದು 2-3 ವರ್ಷ ಸುಗಂಧರಾಜ ಮಾಡ್ದೆ ಸರ್. ಸುಗಂಧರಾಜಲ್ಲಿ ಫುಲ್ ಫಲ ಸಿಕ್ತು ಸರ್. ಅದು ಮಾಡ್ತಾ ಮಾಡ್ತಾ ಮತ್ತೆ ಹಂಗೆ ಗುಲಾಬಿ ಮಾಡೋದು, ಗುಲಾಬಿ ಮಾಡ್ತಿದ್ರು. ಅವ್ರಿಗೆ ಗುಲಾಬಿ ಕೇಳಿದೆ, ಎಲ್ಲಿಂದ ತರಿಸಿದ್ರು ಸರ್? ಇಲ್ಲ, ಬೆಂಗಳೂರು ಆಗಿ ಸಿಗ್ತಾರೆ ಸರ್, ನಮ್ಗೆ ತರಿಸ್ಕೊಡ್ತಾರೆ. ಹಾಂ, ತರಿಸ್ಕೊಡ್ತೀವಿ ಅಂತಂದ್ರೆ ಸರ್ ತರಿಸಿದ್ವ ಸರ್. ತರಿಸಿ ಈಗ ಹಚ್ಚಿದ್ವ ಸರ್, ಅದನ್ನು ಅದನ್ನು ಒಳ್ಳೆ ಲಾಭ ಆಗುತ್ತೆ ಸರ್. ಆಮೇಲೆ ಸೇವಂತಿಗೆ ಹೋದ ಸರ್, ಎಲ್ಲ ವೆರೈಟಿ ಮಾಡಿದ್ದೀನಿ ಸರ್ ನಾನು. ಸೇವಂತಿ ಆಯ್ತು, ಗುಲಾಬಿ ಆಯ್ತು, ಜರ್ಮನ್ ಅಂದ್ರೆ ಹೂವಿನ ಬೇಡಿಕೆಗಳು ಯಾವ ಗುಲ್ಬರ್ಗದಲ್ಲಿ ಮಾರ್ಕೆಟ್ನಲ್ಲಿ ಯಾವ್ಯಾವ ಮಾರ್ತಾವ್ರಿ, ಅವೆಲ್ಲ ಹಚ್ಚಿಬಿಟ್ಟಿದ್ದೆ ಸರ್. ಈಗ ಈ ಸದ್ಯ ಪ್ರೆಸೆಂಟ್ ಇದ್ದಿದೆ ಸೇವಂತಿ, ಗುಲಾಬಿ ಇದೆ ಸರ್. ಈಗ ಸೇವಂತಿ ಈ ಸೀಸನ್ ಮುಗಿಲಿ ಮಾಡ ಸರ್, ಗುಲಾಬಿ ಮಾತ್ರ 12 ತಿಂಗಳು ಕಂಟಿನ್ಯೂಸ್ ಇರ್ತದೆ. ಅದಕ್ಕೆ ನಾವು ಏನ್ ಮಾಡ್ತೇವೆ ಸರ್, ಈಗ ಈ ಕಂಟಿನ್ಯೂ ಇರ್ತಲ್ಲ, ಜೂನ್ ತಿಂಗಳಲ್ಲಿ ಕಟ್ ಮಾಡ್ತೀವಿ ಸರ್, ಫಸ್ಟ್ ವೀಕ್ನಲ್ಲಿ ಕಟ್ ಮಾಡ್ತೀವಿ ಸರ್. ಅದೇನ್ ಮಾಡ್ತಾರೆ, ನಮ್ಗೆ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ಲ ಸರ್, ನಮ್ಮ ಹೂವಿನ ಸೀಸನ್ ಫಸ್ಟ್ ಶ್ರಾವಣ ಬರುತ್ತೆ ಸರ್, ಆಮೇಲೆ ಚೌತಿ, ಆಮೇಲೆ ದಸರೆ ಹಬ್ಬ, ಆಮೇಲೆ ದೀಪಾವಳಿ. ಇದೆ 3-4 ತಿಂಗಳು ಒಳ್ಳೆ ಬೇಡಿಕೆ ಇದೆ ಸರ್. ಲಕ್ಷಾನ್ 1.5 ತಿಂಗಳು ಚಾಲತ್ತಾರೆ ಅವ್ರು. ಅಂದ್ರೆ ನಾವು ಫಸ್ಟ್ ವರ್ಷ ಹಚ್ಚಿದಂಗೆ 6 ತಿಂಗಳು ಸ್ಟಾರ್ಟ್ ಆಗುತ್ತೆ ಸರ್. ಫಸ್ಟ್ ನಾವೇನು ನಾಟಿ ಮಾಡ್ತೀವಿ, ಮೊದಲನೇ ಸಲ ನಾಟಿ ಮಾಡಿದಾಗ ಅಂದ್ರೆ ಬರುತ್ತೆ ಸರ್, 3-3.5 ತಿಂಗಳಿಗೆ, ಜಾಸ್ತಿ ಬರಂಗಿಲ್ಲ ಸರ್. ಅಷ್ಟೇ 4 ಕಿಲೋ, 5 ಕಿಲೋ, 10 ಕಿಲೋ ತನ ಬರೋದು ಸರ್. ಆಮೇಲೆ 6 ತಿಂಗಳು ಆದ ನಂತರ 20 ಕಿಲೋ, 30 ಕಿಲೋ ಸ್ಟಾರ್ಟ್ ಮಾಡಿದೆ ಸರ್. ಅದಾದ ನಂತರ 1 ವರ್ಷ ಆದ್ಮೇಲೆ ಜೂನ್ ಕಟ್ ಮಾಡ್ತೇನೆ ಸರ್ ನಾನು. ಅದಾದ್ಮೇಲೆ 1.5 ತಿಂಗಳು ಸ್ಟಾರ್ಟ್ ಆಗುತ್ತೆ ಸರ್. ಫಸ್ಟ್ ಕಟಾವ್ ಮಾಡಿ 10 ಕೆಜಿ ಬರುತ್ತೆ ಸರ್. ಈಗ ಇದೇ ವರ್ಷ ನಮ್ದು ಸರ್ ಜೂನ್ ಅಲ್ಲಿ ಕಟ್ ಮಾಡಿದೆ ಸರ್, ಶ್ರಾವಣಕ್ಕೆ 40 ಕೆಜಿ ಸ್ಟಾರ್ಟ್ ಮಾಡಿದೆ ಸರ್. 40 ಕೆಜಿನಿಂದ 1 ಕ್ವಿಂಟಲ್ ತನಕ ಬಂದ ಸರ್ ನಮ್ದು, ಡೈಲಿ 1 ಕ್ವಿಂಟಲ್ ಸರ್. ಎಷ್ಟು ಕ್ಷೇತ್ರದೊಳಗ? ಬರೀ 30 ಗಂಟೆ ಸರ್. 30 ಗಂಟೆ ಹೆಚ್ಚು ಕಡಿಮೆ ಎಕರೆದೊಳಗೆ ಅದೇ 10 ಗಂಟೆ ಕಂಬರಿ, ಒಂದ್ ಎಕರೆಗೆ 10 ಗಂಟೆ ಕಂಬರಿ. 30 ಗಂಟೆ ಎಲ್ಲರಿ ಶ್ರಾವಣ ತಿಂಗಳ ಚಲೋ ಸರ್. ಶ್ರಾವಣ ತಿಂಗಳ ಅಷ್ಟೇ 30 ಕಿಲೋ 40 ಕಿಲೋ. ದಸರಿನಿಂದ ದೀಪಾವಳಿ ತನ ಸರ್ 1 ಕ್ವಿಂಟಲ್ ಕಡಿದಾನೆ ಸರ್. ನಾವು 1 ಕ್ವಿಂಟಲ್ 80 ಕೆಜಿ, 90 ಕೆಜಿ, 1 ಕ್ವಿಂಟಲ್ ಅಂದ್ರೆ ಸರ್. ಎಷ್ಟು ಸಸಿಗಳು ಕೊಡ್ತಾವ? 2000 ಕೊಡ್ತಾರೆ ಸರ್. 2000 ಸಸಿಗಳು ನಿಮಗೆ? 30 ಕ್ವಿಂಟಲ್ 2000 ಸಸಿ ಕೊಡ್ತಾವ ಸರ್. ಅದು 30 ಗಂಟೆಯಲ್ಲಿ 1 ಕ್ವಿಂಟಲ್ ಕಡಿದಾನೆ ಸರ್ ನಾನು. ಒಳ್ಳೆ ಮಾರ್ಕೆಟ್ ನಲ್ಲಿ ಹೆಸರು ಬಂದಿದೆ ಸರ್ ಅದರಿಂದ ನನಗೆ. ಯಾವ್ಯಾವ ಗುಲಾಬಿ ತಳಿಗಳಾವ ನಿಮ್ಮಲ್ಲಿ? ಬುಲೆಟ್ ಒಂದು ಬರುತ್ತೆ ಸರ್, ಬುಲೆಟ್ ಅಂತ ಇದೆ ರೀ, ಅದು ಒಂದೇ ಆಯ್ಕೆ ಮಾಡಿದ್ದೇನೆ ಸರ್ ನಾನು. ಅಂದ್ರೆ ಮಾರ್ಕೆಟ್ ನೊಳಗೆ ಯಾವ ತಳಿ ಡಿಮ್ಯಾಂಡ್ ಅದ ಅಂತೇಳಿ ಅದನ್ನೇ ಬೆಳೀತಾ ಇದ್ದೀರಿ ನೀವು? ಹಾ ಸರ್, ಯಾವ್ದು ಮಾರ್ಕೆಟ್ ನಲ್ಲಿ ಸೆಲ್ ಆಗುತ್ತೆ ಜಾಸ್ತಿ ಅದನ್ನೇ ಬೆಳಿತೇನೆ ಸರ್. ಇನ್ನೊಂದು ಇದೆ ಸರ್ ಪನೀರ್ ಅಂತೇಳಿ, ನಾ ಅದರಲ್ಲಿ ಇದು ಮಾಡಿಲ್ಲ ಸರ್, ಇದು ಬುಲೆಟ್ ಒಂದೇ ಮಾಡಿದ್ದೇನೆ ಸರ್ ನಾನು. ಈಗ ಕೃಷಿ ಶುರು ಮಾಡುವಂತ ಸಂದರ್ಭದೊಳಗೆ ಏನು 20 ವರ್ಷದ ಹಿಂದೆ ತಾವು ಚಾಲು ಮಾಡಿದ್ರೆ ಅಂತ ಹೇಳಿದ್ರಲ್ಲ, ಅವಾಗ ಕೃಷಿ ಜ್ಞಾನ ಮತ್ತೆ ನಿಮಗೆ ಒಂದು ಅನುಭವ ಇತ್ತ? ಇತ್ತು ಸರ್, ನಮ್ಮ ತಂದೆಯವರ ರೈತರಲ್ಲ ಸರ್, ರೈತನ ಮಗನೇ ಸರ್ ನಾನು. 10th 1996 ಮುಗಿತು ಸರ್. ಅದಾದ ನಂತರ ನಾನು ಒಕ್ಕಲ್ತನ ಮಾಡಿದೆ ಸರ್. ಒಕ್ಕಲ್ತನದಲ್ಲಿ ಹೋಗ್ತಾ ಹೋಗ್ತಾ ಹಂಗೆ ತೋಟ ಮಾಡ್ಬೇಕು ಅನಿಸ್ತದೆ ಸರ್. ಅಡ್ಡಿಲ್ಲ, ಈಗ ಈ ಕೃಷಿ ಅಂತಂದ ಕೂಡಲೇ ಸಾಕಷ್ಟು ಸಂಶೋಧನೆಗಳು ನಾವು ನೋಡ್ತಾ ಇದ್ದೀವಿ. ದಿವಸ ದಿವಸ ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇದೆ. ಇವನ್ನೆಲ್ಲ ಮಾಹಿತಿ ಮಾಡ್ಕೋಬೇಕು ಅಂತಂದಾಗ ನೀವು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನಾಗ್ಲಿ ಅಥವಾ ಕೃಷಿ ಅಧಿಕಾರಿಗಳನ್ನ, ತೋಟಗಾರಿಕಾ ಅಧಿಕಾರಿಗಳನ್ನ ಹಿಂಗೇನಾದ್ರೂ ಸಂಪರ್ಕ ಮಾಡುವಂತಹ ವಿಚಾರ ಬಂತ ನಿಮಗೆ? ಮೊದಲೆಲ್ಲ ಅನುಭವಿಸಿಲ್ಲ ಸರ್, ಮಾಡ್ತಾ ಮಾಡ್ತಾ ಮಾಡ್ತಾ ಸ್ವಲ್ಪ ಮಾರ್ಕೆಟ್ ನಲ್ಲಿ ಹೆಸರಾದ್ರೆ ಪರಿಚಯ ಆತಾರಲ್ಲ ಸರ್. ಪರಿಚಯ ಆದ್ಮೇಲೆ ಅವ್ರಲ್ಲಿ ಇಲ್ಲಿ ಹೋಗಿ ಆ ರಾಜೋದ್ಯೋಗ ಸರ್ ಭೇಟಿ ಆದ್ರೆ ಸರ್, ಅವ್ರನ್ನ ಅನುಭವ ಹೇಳಿದ್ರೆ ಸರ್ ಹಿಂಗ್ ಮಾಡ್ಬೇಕು ಹಂಗ ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮೇಲೆ ಕೇಳ್ತಾ ಇದಾರೆ ಸರ್. ಯಾಕಂತಂದ್ರೆ ಈಗ ಗುಲಾಬಿ ಅನ್ನುವಂತ ಒಂದು ಹೂವನ್ನ ಬೆಳಿಬೇಕು ಅಂತಂದಾಗ ಸಾಕಷ್ಟು ಸವಾಲುಗಳು ಇರ್ತಾವ ನಿಮ್ಗೆ ಬಹಳಷ್ಟು ಸರ್. ಅದಕ್ಕೆ ಎಷ್ಟು ಗೊಬ್ಬರ ಕೊಡಬೇಕು, ಆಮೇಲೆ ಯಾವ ಹುಳ ಬರ್ತಾವ, ಯಾವ ರೋಗ ಬರ್ತಾವ, ಅವುಗಳನ್ನ ನಾವು ಹೆಂಗ ನಿರ್ವಹಣೆ ಮಾಡಬೇಕು, ಈ ಎಲ್ಲಾ ವಿಚಾರಗಳು ಇದ್ದೇ ಇರ್ತಾವ. ಅದಕ್ಕೆ ಮತ್ತೆ ಅವನ್ನ ಹೆಜ್ಜೆ ಹೆಜ್ಜೆಗೂ ನಿಮಗೆ ಒಂದು ಸಹಾಯ ಸಹಕಾರ ಮಾರ್ಗದರ್ಶನ ಬೇಕಾಗ್ತದೆ. ಬೇಕಾಗ್ತದೆ ಸರ್. ವಿಜ್ಞಾನಿಗಳು ಅದನ್ನೆಲ್ಲ ನಿಮಗೆ ಮಾಡಿಕೊಟ್ರು ಅಂತೀರಿ? ಮಾಡಿಕೊಟ್ಟು ಸರ್. ಆಮೇಲೆ ನಾನು ಅಂದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ನಮ್ದು, ಇವತ್ತೆ ಎಣ್ಣೆ ಹೊಡೆದಂದ್ರೆ 3 ದಿವಸ ಆದ್ಮೇಲೆ ಅದು ಕಾಣುತ್ತೆ ಸರ್, ಇದು ಎಣ್ಣೆ ಇದು ಸರಿಯಾಗದ್ರಿ, ಇದು ಬಿಟ್ಟು ಮತ್ತೆ ಬೇರೆ ಎಣ್ಣೆ ಉಪಯೋಗ ಮಾಡಿದ್ರಿ, ಅದಕ್ಕೆ ಬೇರೆ ಸರಿಯಾಗದ ಅಂತ ಈ ತರ ಹಂಗೆ ಅನುಭವ ಆಗೋದು. ಈಗ ಯಾವಾಗ ಎಣ್ಣೆ ಹೊಡೆದ್ರೆ ಯಾವಾಗ ಕರೆಕ್ಟ್ ಆಗತ್ತೆ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್. ಅಂದ್ರೆ ಈಗೆಲ್ಲ ನೀವು ಅದ್ರೊಳಗ ಸರಳವಾಗಿ ಈಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಿಟ್ಟು ಸರ್. ಈಗ ಯಾವ್ದು ಒಳ್ಳೇದು ಯಾವ್ದು ಸರಿ ಇಲ್ಲ ಅನ್ನೋದು ಪೈಲೆ ಎಷ್ಟು ಹೊಡೆದ್ರು ಕಂಟ್ರೋಲ್ ಆಗ್ತಿಲ್ಲ ಸರ್. ಹಂಗೆ ಅನುಭವ ಸರ್, ಹಂಗೆ ವಿಜ್ಞಾನಿಗೆ ಕೇಂದ್ರ ಕೇಳ್ಕೊತೀವಿ. ಆಮೇಲೆ ನೀವು ಏನು ವಿಜ್ಞಾನಿಗಳಿಗೆ ಭೇಟಿ ಆದ್ಮೇಲೆ ಇಂಥದ್ ಮಾಡ್ರಿ ಅಂತಂದ ನೀವು ಮಾಡ್ತಾ ಇದ್ದೀರಿ? ಅವಾಗ ಅನುಭವ ಆಯ್ತ್ರಿ. ಈಗೆಲ್ಲ ಯಾವಾಗ ಏನ್ ಹೊಡಿಬೇಕು ಯಾವಾಗ ಏನಿಲ್ಲ ಅಂತ ಎಲ್ಲ ಅನುಭವ ಬಿಟ್ಟೆ ಸರ್. ಈಗ ನಿಮ್ಮ ಏನು ಹೂಗಳನ್ನ ನೀವು ಮಾರ್ಕೆಟಿಗೆ ಕೊಡ್ತಾ ಇದ್ದೀರಿ, ಅಲ್ಲಿ ಯಾವ ರೀತಿ ನಿಮ್ಗೆ ರೇಟ್ ಸಿಗ್ತಾ ಇದೆ? ಅಂದ್ರೆ ನಿಮ್ಮ ಗುಲಾಬಿ ಹೂ ಎಲ್ಲಿ ಚಲೋದ್ರಿ, ಇಂಥದ್ದೊಂದು ಗುಲಾಬಿ ಹೂ ಬೇಕಾಗಿದೆ ನಮಗೆ ಅಂತ ಹೇಳಿ ಮಾರುಕಟ್ಟೆ ಒಳಗೆ ನಿಮಗೆ ಕೇಳುವಂತದ್ದು ಒಂದು ಅದ ಡಿಮ್ಯಾಂಡ್ ಆಗ್ತಾ ಇದೆ ನಿಮಗೆ? ಹಾ ಸರ್, ಅದಾಗುತ್ತೆ ಸರ್. ನಾವು ಬರೋವರೆಗೆ ಕಾಯ್ತಾ ಇರ್ತಾರೆ ಸರ್ ಹೂವಿನ ವ್ಯಾಪಾರಿದವರು. ಆಮೇಲೆ ರೈತರನ್ನು ಕೇಳ್ತಾರೆ ಸರ್, ಯಾವ್ದ ಎಣ್ಣೆ ಯೂಸ್ ಮಾಡ್ತಾ ಇದೆಯಾ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಿಮ್ದು, ಎಲ್ಲಿಂದ ತರ್ತಾ ಇದೆ ಅಂತ ಹೇಳ್ತೀನಿ ಸರ್. ನಾನು ಈಗ ನಿಮ್ಮ ತೋಟಕ್ಕೂ ಬಂದು ನೋಡ್ತಾರೆ ಸರ್, ಬಹಳಷ್ಟು ಜನ ಬಂದ್ ಸರ್. ನಾನು 30 ಕ್ವಿಂಟಲ್ ಒಂದ್ ಕ್ವಿಂಟಲ್ ಹೆಂಗ್ ಕಡಿದೆಪ್ಪ ನೋಡ್ತೀನಿ ಅಂತ ಬಂದು ನೋಡಿದ್ರಿ ಸರ್. ನೋಡಿದ್ಮೇಲೆ ಶಬಾಸ್ ಅಂತ ಹೇಳಿದ್ದಾರೆ ಸರ್. ಬೇರೆಯವ್ರು ಯಾರಾದ್ರೂ ಬೆಳೀತಾ ಇದ್ರೆ ನಿಮ್ ಸುತ್ತಮುತ್ತ ಬೆಳೀತಾರೆ ಸರ್? ನಾನು ನಾನೇ ಅವ್ರಿಗೆ ಒಬ್ರಿ ನಮ್ಮ ಫ್ರೆಂಡ್. ನೀವೇ ಪ್ರೇರಣೆ ಮಾಡಿರಿ? ಪ್ರೇರಣೆ ಮಾಡಿ ಸರ್. ನಮ್ದು ಸರ್ವೇಶ್ ಪಾಟೀಲ್ ಅಂತ ಹೇಳಿದ್ದಾರೆ, ಅವ್ರಿಗೆ ನಾನು ಒಂದು 2000 ಗಿಡ ಹಚ್ಚಿಕೊಟ್ಟಿದ್ದೀನಿ ಸರ್. ಈಗ ಅವ್ರನ್ನ ತಗೊಂಡ್ಬಂತ ಇದ್ದಾರೆ ಸರ್. ಈಗ ನೀವು ಮಾರ್ಕೆಟ್ ಅಧ್ಯಯನ ಮಾಡ್ತೀರಿ, ಯಾವಾಗ ಯಾವ ಟೈಮ್ ನೊಳಗೆ ಯಾವ ಹೂ ಬೇಕಾಗ್ತದೆ ಅಂತ ಹೇಳಿ, ಏನು ಹಬ್ಬದ ಸಮಯದೊಳಗೆ ಬಹುತೇಕ ಎಲ್ಲ ಹೂಗಳು ಬೇಕಾಗ್ತಾವ ಹಬ್ಬಕ್ಕೆ? ತಾವು ಬೆಳೀತಾ ಇದ್ರಿ? ಇಲ್ಲ ಸರ್, ಎಲ್ಲ ಅಷ್ಟು ಹೂವು ಬೇಕು ಹಬ್ಬದ ಸಮಯದಲ್ಲಿ, ಎಲ್ಲ ಹೂಗಳು ಬೇಕು ಸರ್. ಈಗ ಹೆಚ್ಚು ಕಡಿಮೆ ವರ್ಷ ಪೂರ್ತಿ ಸಮಾರಂಭಗಳು ನಡೆದೇ ಇರ್ತಾವ, ಸಭೆ ಸಮಾರಂಭ ಮದುವೆ ಮುಂಜಿ ಅಂತವೆಲ್ಲ ಕಾರ್ಯಕ್ರಮಗಳು ಇದ್ದೇ ಇರ್ತಾವ. ಎಲ್ಲ ಕಾರ್ಯಕ್ರಮಗಳಿಗೆ ಅಲ್ಲಿ ಬರ್ತ್ಡೇ ಸತಿ ಮಾಡ್ತಿರಲ್ಲ ಸರ್, ಈಗ ಹೂವಿನ ಬಿಡಕ್ಕೆ ಯಾವತ್ತು ಹೂವು ಬೇಕೇ ಬೇಕು ಸರ್. ಈಗ 20 ವರ್ಷದ ಹಿಂದೆ ಏನು ಶುರು ಮಾಡಿದಾಗ ಮೊದಲಿನ ವರ್ಷಗಳಲ್ಲಿ ಮೊದಲಿನ ಸಮಯದೊಳಗೆ ಯಾವ ರೀತಿ ನಿಮಗೆ ಬೇಡಿಕೆ ಇತ್ತು, ಈಗಿನ ದಿನಗಳಲ್ಲಿ ಎಂಥ ಬದಲಾವಣೆ ಆಗ್ಯದ ಸರ್? ನಾನು ಮೊದಲೇ ಜರ್ಮನ್ ಅಂತ ಹಚ್ಚಿದ್ರೆ ಸರ್ ಹೂವು 5 ರೂಪಾಯಿ ಕೆಜಿ ಮರ್ತಿದ್ರು ಸರ್, ಬರೀ 5 ರೂಪಾಯಿ ಕೆಜಿ ರೀ. ಅವಾಗ ಅಷ್ಟೊಂದು ಇದು ಅಲ್ಲಿಲ್ಲ ಸರ್, ಒಂದ್ 5-6 ವರ್ಷ ಸುಮ್ನೆ ಹಂಗೆ ಮಾಡ್ಕೋತ ಬೇಡಿಕೆ ಯಾವ್ದು ಹೂವಾದ ಅದ್ ಮಾಡಿದ್ರೆ ಸರ್. ಈಗ ಸೇವಂತಿ ಮಾಡಿದ್ರಿ, ಸೇವಂತಿ ಆಮೇಲೆ ಅವತ್ತು 50 ರೂಪಾಯಿ 60 ರೂಪಾಯಿ ಕೆಜಿ ಮಾಡ್ತಾರೆ, ಅದು ನೋಡಿ 1 ಎಕರೆ 2 ಎಕರೆ ಮಾಡಿದ್ರಿ, ಅದ್ರ ಫುಲ್ ಅನುಭವ ಆಗ್ಬಿಡ್ತೀರಿ. ಈಗ ಜರ್ಮನ್ ಎಲ್ಲ ಬಿಟ್ಟು ಈಗ ಸೇವಂತಿ ಗುಲಾಬಿ ಎರಡವರಿ. ಸುಗಂಧರಾಜನು ಅದ ಸುಗಂಧರಾಜ ತೆಗ್ದಿವ್ರಿ ಸರ್, ಮತ್ತೆ ಹಚ್ಚಬೇಕು ಸರ್. ಈಗ ಹಚ್ಚಿದ್ರಿ ಮತ್ತೆ ಅದು ಹೊಲ ಇದಲ್ಲಲ್ರಿ, ಹಚ್ಚಿದ್ಮೇಲೆ 3 ವರ್ಷದಿಂದ ಅದಲ್ಲೇ ಇರ್ತೇವೆ ಬೆಳಿ, ಅದ್ ತೆಗೆದ್ಮೇಲೆ 1-2 ವರ್ಷ ಬಿಡ್ಬೇಕು ರಾಜ ಆಗಕ್ಕ, ಮತ್ತೆ ಹಚ್ಚಬೇಕು ಸರ್ ಅಲ್ಲಿ. ಅದಕ್ಕೆ ಸ್ವಲ್ಪ ಬೇರೆ ಬೆಳೆ ಮಾಡಿದ್ದಾನೆ ಸರ್, ಅದೇ ಬೆಳೆ ಆದ್ರೆ ಇವಾಗಲ್ಲ ಅಂತ ಹೇಳಿ ಸರ್. ಬೇರೆ ಬೆಳೆನು ಮಾಡ್ತಾ ಇದ್ರಿ, ಹಣ್ಣಿನ ಬೆಳೆ ಬೆಳೀತಾ ಇದ್ರಿ ನೀವು? ಇಲ್ಲ ಸರ್. ಈ ಕಲ್ಲಂಗಡಿ ಆಯ್ತು, ಪಪ್ಪಾಯ ಕಲ್ಲಂಗಡಿ ಪಪ್ಪಾಯ ಮಾಡಿದ ಸರ್. ಅದೆಷ್ಟು ಕ್ಷೇತ್ರದೊಳಗೆ ಮಾಡಿದ್ರಿ? ಪಪ್ಪಾಯ ಸಲ ಫಸ್ಟ್ 1 ಎಕರೆ ಮಾಡಿದ ಸರ್, ಈಗ ಅದು 3 ಎಕರೆ ಆದ್ಮೇಲೆ ಮತ್ತೊಂದು 3 ಎಕರೆ ಮಾಡಿದವ್ರಿ. ಈಗ ಅದು 3 ಎಕರೆ ತೆಗೆದು ಮತ್ತೆ ಕಲ್ಲಂಗಡಿ ಮಾಡಿದಾರೆ ಸರ್. ಈಗ ಸದ್ಯ ಪ್ರೆಸೆಂಟ್ ಕಲ್ಲಂಗಡಿ ಇದಾರೆ ಸರ್. ಹೌದಾ? ಎಷ್ಟು ವರ್ಷಗಳಿಂದ ಮಾಡಾಗತ್ತಿರೋ ಅದನ್ನ? ಇದು 3-4 ವರ್ಷ ಇರ್ತದೆ. 3-4 ವರ್ಷ. ಈಗ ನಮ್ಮ ಅಣ್ಣವರು ಅವ್ರ ಫ್ರೆಂಡ್ ಹೇಳಿದ್ರು ಪಪ್ಪಾಯ ಹೆಸರು ಅಂತ ಹೇಳಿದ್ರು, ಅವ್ರ ನಮ್ಮ ಅಣ್ಣವರು ಅವ್ರು ಎಲ್ಲ ಕಲಿತೆ ಮಾಡಿದ್ದಾರೆ ಸರ್. ಅದೆಲ್ಲ ನಾವು ಕೂಡ ಕುಟುಂಬ ಸರ್ ನಾವು. ಹಂಗಾದ್ರೆ ಕೃಷಿ ಒಳಗೆ ಎಲ್ಲರೂ ಕೂಡ ಕೆಲಸ ಮಾಡಿ ಕೆಲಸ ಮಾಡುತ್ತೆ ಸರ್. ಎಷ್ಟು ಜನ ಇದ್ದೀರಿ ನೀವು? ನಾವು ನೋಡ್ರಿ ಅಷ್ಟು ಒಂದು 12 ಜನ ಇದ್ದೀವಿ ಸರ್ ಮನೆಯಲ್ಲಿ. 12 ಜನ ಎಲ್ಲರೂ ತೋಟದೊಳಗೆ ಕೆಲಸ ಮಾಡ್ತೀರಿ ಸರ್? ಹಂಗೆ ಹುಡುಗ ಡ್ಯೂಟಿ ಬರ್ತಾನೆ ಸರ್. ಅಂದ್ರೆ ಮುಂಜಾನೆ ಬೆಳಗ್ಗೆ ಎಲ್ಲ ಕೃಷಿಗೆ ಕೆಲಸ ಮಾಡಿ ಒಂದೆರಡು ತಾಸು ಮಾಡಿ ಏನ್ ಬೇರೆ ಕೆಲಸ ಇದ್ರೆ ಮೊದ್ಲು ಮಾಡಿ ಆಮೇಲೆ ಮುಂದೆ ಸರ್. ಮುಂಜಾನೆ ಎಷ್ಟರಿಂದ ಶುರು ಆಗ್ತದೆ? 6 ಗಂಟೆಯಿಂದ ಚಾಲು ಆಗುತ್ತೆ ಸರ್. 6 ರಿಂದ 8 ಗಂಟೆ ತನ ಹೂ ಎಲ್ಲ ಬಿಡಿಸ್ಕೊಂಡು ಮಾರ್ಕೆಟ್ ತರ್ತೇನೆ ಸರ್. ಅಲ್ಲೇ ಒಯ್ದು ಮಾರಾಟ ಮಾಡ್ತೀನಿ. ಮಾರಾಟ ಮಾಡ್ತೀನಿ ಹೆಂಗ? ಬೈಕ್ ಅದನ ಅಥವಾ? ಬೈಕ್ ಅದ ಸರ್, ಬೈಕ್ ಅಲ್ಲೇ ಡೈಲಿ ಬರ್ತೇನೆ ಸರ್. ಡೈಲಿ ಎಷ್ಟು ಕ್ವಾಂಟಿಟಿ ತಗೊಂಡ್ ಬರ್ತೀರಿ ನೀವು ಮಾರ್ಕೆಟಿಗೆ? ಡೈಲಿ ಸರ್ ನಾನು ಈಗ ಪೈಲೆ ಈಗ ಎಲ್ಲ 30-40 ಕೆಜಿ ಬರ್ತಿದ್ರಿ, ಆಮೇಲೆ 80 ಕೆಜಿ ಬರ್ತಿದ್ರಿ. ಈ ಸ್ವಲ್ಪ ವಾತಾವರಣ ಸ್ವಲ್ಪ ಮಂಜು ಅದನ್ನ ಕಡಿಮೆ ಆಗ್ಬಿಟ್ಟು ಸರ್. ಈಗ 30 ಕೆಜಿನೇ ಹೊಂಟ ಸರ್. ಈಗ ವಾತಾವರಣ ಹೆಚ್ಚು ಕಡಿಮೆ ಆಯ್ತು ಅಂತಂದಾಗ ಒಮ್ಮೆ ಬಿಸಿಲು ಹೆಚ್ಚಾಗ್ತದ, ಈಗ ಬ್ಯಾಸಗಿ ಒಳಗ ಗುಲಾಬಿ ಗಿಡಗಳನ್ನ ನಿರ್ವಹಣೆ ಮಾಡುದು, ಆಮೇಲೆ ಚಳಿಗಾಲದೊಳಗ ಈಗೇನು ಮಂಜು ಬೀಳುವಂತದ್ದು ಏನು ತಾವ ಹೇಳಿದ್ರಿ, ಅಂತ ಸಮಯದೊಳಗೆ ಏನು ನಿರ್ವಹಣೆ ಮಾಡುದು ಸ್ವಲ್ಪ ಕಷ್ಟಕರ ಆಗ್ತದ? ಬಹಳ ಕಷ್ಟ ಸರ್, ಬೇಸಿಗೆಯಲ್ಲಿ ಅಂತೂ ಬಹಳ ಕಷ್ಟ, ತ್ರಿಸು ಮಾಡಿಸು ಬಹಳ ಆಗುತ್ತೆ ಸರ್, ಕಂಟ್ರೋಲ್ ಆಗಲ್ಲ ಸರ್. ಮತ್ತೆ ಏನ್ ಮಾಡ್ತೀರಾ ಅದಕ್ಕೆ? ಏನ್ ಮಾಡಿರಿ ನೀವು ಅದಕ್ಕೆ? ಎಣ್ಣೆ ಹೊಡಿತೀರ ಸರ್ ಹಂಗೆ ಯಾವ್ದಾದ್ರು ಅಂದ್ರೆ? ಅವಾಗ 15 ನಿಮಿಷಕ್ಕೆ ಎಣ್ಣೆ ಹೊಡಿತಾರೆ, ಇದು 3 ನಿಮಿಷಕ್ಕೆ ಮಡಿಬೇಕಾದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಅದನ್ನು ಕೆಲಸ ನೀವು ವಿಜ್ಞಾನಿಗಳನ್ನ ಕೇಳೇ ಮಾಡಿರಿ ಇದು ಎಣ್ಣೆ ಹೊಡಿಬೇಕು ಅಂತ ಹೇಳಿ ಸರ್. ಈಗ ಏನು ಹೂ ಬಿಡಿಸುವಂತ ಒಂದು ಕೆಲಸ ಏನಿರ್ತದೆ, ಮನಿ ಮಂದಿನೇ ಮಾಡ್ತೀರಿ? ಮನಿ ಮಂದಿ ಸರ್, ಬೇರೆ ಯಾರಿಗೂ ಬೇರೆ ಯಾರಿಗೆ ಹಚ್ಚಲ್ಲ ಸರ್. ಅಂದ್ರೆ ಟೋಟಲ್ ಆಗಿ ನಿಮಗೆ ಈ ಕೂಲಿ ಆಳುಗಳ ಮೇಲೆ ಖರ್ಚಾಗುವಂತದ್ದು ಏನದ, ಶ್ರಮದ ಕೆಲಸಗಳು ಏನದಾವ, ಎಲ್ಲೂ ಖರ್ಚಾಗಂಗಿಲ್ಲ ನಿಮಗೆ? ಹಾಂ ಸರ್, ನಾವು ಮನೆಯವರೇ ಮಾಡ್ತೀವಿ ಸರ್. ಈಗ ಅದು ಪಟ್ಟಿ ಬರ್ತಲ್ಲ, ಪಟ್ಟಿ ಬಂದ ನಂತರ ನೀವು ಅವರಿಗೆ ಇಷ್ಟು ಕೆಲಸ ಮಾಡಿರಿ ನೀವು ಅಂತೇಳಿ ಅವ್ರಿಗೆ ಏನಾದ್ರು ಕೊಡ್ತಾ ಇದ್ರಿ ನೀವು? ಇಲ್ಲ ಸರ್, ನಮ್ಮ ತಾಯಿ ತಂದಿದ್ದಾರಲ್ಲ ಸರ್, ಎಲ್ಲಷ್ಟು ಅವ್ರದಲ್ಲೇ ಜಮಾ ಮಾಡ್ತಾರೆ. ಓಕೆ ಓಕೆ. ಈಗ ಒಂದು ವರ್ಷದೊಳಗೆ ಒಟ್ಟು 12 ಎಕರೆ ಎಲ್ಲ ಜಮೀನು ನಿಮ್ದು? ಹಾಂ ಸರ್. 12 ಎಕರೆ ಒಳಗೆ ಹೂವಿನಿಂದನೇ ಒಂದು ಆದಾಯ ಎಷ್ಟು ಬರ್ತದೆ ನಿಮಗೆ ಒಂದು ವರ್ಷಕ್ಕೆ? ಹೂವಿನಿಂದ ಒಂದು 10 ಲಕ್ಷ ಬರ್ಬೋದು ಸರ್. 10 ಲಕ್ಷ ಬರೀ ಹೂವಿನಿಂದ? ಹೂವಿನಿಂದ ಸರ್. ಎಷ್ಟು ಕ್ಷೇತ್ರ ಅದು ಟೋಟಲ್ ಹೂವಿನಿಂದ? ನಮ್ದು ಒಂದು 3 ಎಕರೆ. 3 ಎಕರೆ ಹೂ ಬೆಳೀತಾ ಇದ್ರಿ, ಅದ್ರೊಳಗೆ 10 ಲಕ್ಷ ತನಕ ನಿಮ್ಗೆ ಆದಾಯ ಆಗ್ತದೆ. ಉಳಿದಿದ್ದಂತೂ ಹಣ್ಣಿನಿಂದ ಬರುವಂತದ್ದು, ಆಮೇಲೆ ಬೇರೆ ಬೇರೆ ಬೆಳೆಗಳಿಂದ ಬರುವಂತದ್ದು. ಖರ್ಚು ವೆಚ್ಚ ಬಹುತೇಕ ನಿಮ್ದು ಶ್ರಮದ ಖರ್ಚಂತೂ ಏನೂ ಇಲ್ಲ ಇಲ್ಲ. ಆದ್ರೆ ನೀವು ಔಷಧಿ ಹೊಡೆಯುವಂತದ್ದು, ಗೊಬ್ಬರ ಇದಕ್ಕೆಲ್ಲ ಖರ್ಚು 2.5 ಲಕ್ಷ ಬರುವ ಸರ್. ಬೇರೆ ಮತ್ತೆ ಯಾವ ಪದ್ಧತಿಗಳನ್ನ ನೀವು ಅಳವಡಿಸಿಕೊಂಡಿದ್ದೀರಿ ಸರ್? ಮತ್ತೆ ನಾವು ಎರೆಹುಳವನ್ನು ಮಾಡಿದ್ದಾರೆ ಸರ್. ಈ ಎರೆಹುಳನ ಅದಾರೆ ಸರ್, 8 ಘಟಕ ಮಾಡಿದಾರೆ ಸರ್. ಎರೆಹುಳ ಗೊಬ್ಬರ ಪಪ್ಪಾಗಿನೂ ಹಾಕಿದಾರೆ ಸರ್, ಸರಿಯಾಗಿ ಬಂತು ಸರ್ ಪಪ್ಪಾಗಿ. ಈ ಕಲ್ಲಂಗಡಿ ಬೋದಿಗಿನ ಹಾಕಿವ್ರಿ ಸರ್ ಈಗ. ಎರೆಹುಳನು ಸರ್ ಸರಿಯಾಗಿ ಅದನ್ನು ಮಸ್ತ್ ಹೊಂಟದ್ರೆ. ಹೌದಾ? ಅಂದ್ರೆ ಏನು ಎರೆ ಗೊಬ್ಬರ ನೀವು ಉಪಯೋಗ ಮಾಡ್ತಾ ಇದ್ರಿ? ಉಪಯೋಗ ಮಾಡ್ತಾ ಇದ್ರಿ? ಏನು ಬೇರೆಯವರಿಗೂ ಕೂಡ ಮಾರಾಟ? ಇಲ್ಲ, ಬೇರೆ ಇಲ್ಲ ಸರ್, ನಮಗೆ ಬೇಕಲ್ಲ ಸರ್. ನಿಮ್ಮ ತೋಟ ನಮ್ಮ ಕಲಬುರಗಿಗೆ ಎಷ್ಟು ಅಂತರದೊಳಗೆ, ಎಷ್ಟು ದೂರದ? 18 ಕಿಲೋಮೀಟರ್ ಸರ್. 18 ಕಿಲೋಮೀಟರ್ ನೀವು ಮಾರಾಟ ಮಾಡುವಂತದ್ದು ಎಲ್ಲಿ? ಕಲಬುರಗಿ ಒಳಗೆ ಮಾರಾಟ? ಕಲಬುರಗಿ. ಪ್ರತಿ ದಿವಸ ಓಡಾಟ ಆಗ್ತದೆ ನಿಮಗೆ? ಪ್ರತಿ ದಿವಸ ಓಡಾಟ, ಬಂದು ಹೋಗುದು ಮಾಡ್ಬೇಕಾಗ್ತದೆ ಕಲಬುರಗಿಗೆ. 18-20 ಕಿಲೋಮೀಟರ್ ಬರುದು ಹೋಗುದು ಅಂತಂದ್ರೆ ಶ್ರಮದ ಕೆಲಸನೇ ಅದು. ಶ್ರಮದ ಕೆಲಸ. ದೂರ ಅನ್ಸಂಗಿಲ್ಲ ನಿಮಗೆ? ಅಥವಾ ಸಮೀಪ ಯಾವ್ದಾದ್ರು ಮಾರುಕಟ್ಟೆ ನಿಮಗೂ ಸಿಗಂಗಿಲ್ಲ? ಸಮೀಪ ಇಲ್ಲ, ಯಾಕಂದ್ರೆ ಇಲ್ಲೇ ದೊಡ್ಡ ಗುಲ್ಬರ್ಗ ಸಿಟಿ, ದೊಡ್ಡ ಗುಲ್ಬರ್ಗದಲ್ಲಿ ಎಲ್ಲ ತಗೊಂಡು ಹೋಗೋರು ಇಲ್ಲೇ ಬರ್ತಾರೆ ಸರ್. ನಾವು ಇಲ್ಲೇ ತರಬೇಕಾದ ಸರ್. ಈಗ ಮಾರ್ಕೆಟ್ಗೆ ಅಂತೂ ತಾವು ಹೋಗ್ತಾ ಇದ್ದೀರಿ, ಈಗ ಸುಮಾರು ವರ್ಷಗಳಿಂದ ಪರಿಚಯ ಆದಂತವ್ರು ಇರ್ತಾರೆ, ಅವ್ರು ನಿಮಗೆ ಫೋನ್ ಮಾಡಿ ಸಿದ್ದರಾಮ ಅವ್ರೆ ನಮಗೆ ಒಂದ್ ಸ್ವಲ್ಪ ಹೂ ಬೇಕಾಗ್ಯಾವ ಅಂತ ಹೇಳಿ ಹಿಂಗ ಹೇಳ್ತಾರೆ, ಹೇಳಿ ಖರೀದಿ ಮಾಡುವಂತದ್ದು ಏನಾರ ಬರ್ತಾರೆ ಸರ್? ತೋಟಕ್ಕೆ ಬಂದು ಖರೀದಿ? ಹಾ, ತೋಟಕ್ಕೆ ಬಂದು ಹೋಯ್ತಾರೆ ಸರ್. ಸೇವಂತಿ 2 ಎಕರೆ ಐತಲ್ ಸರ್, ಅವಾಗ ಡೈಲಿ ಇವಾಗ 5 ಕ್ವಿಂಟಲ್ ಕಡಿತೀವಿ ಸರ್. ನಾವು 5 ಕ್ವಿಂಟಲಲ್ಲಿ ಅಲ್ಲೇ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಕೊಡ್ತೀನಿ ಸರ್. ಆಮೇಲೆ ಉಳಿದಿದ್ದೆಲ್ಲ ಈ ಕಡೆ ತೆಗೆದಿದೆ ಸರ್. ಬರ್ತಾರೆ ಸರ್. ಈಗ ಮೊನ್ನೆ ಗುಲಾಬಿ ಆದ್ರನಾಯ್ತು, ಚೆಂಡು ಆದ್ರಾಯ್ತು, ದೀಪಾವಳಿ ತೋಟಕ್ಕೆ ಬಂದಿದ್ದಾರೆ ಸರ್. ಈಗ ಒಳ್ಳೆ ಬೆಳೆ ಬೆಳೀತು, ಅದು ಸರಿಯಾಗಿ ಮಾರ್ಕೆಟ್ ಆಯ್ತು ಅಂತಂದ್ರೆ ಏನ್ ಚಿಂತಿರಂಗಿಲ್ಲ? ಆದ್ರೆ ಚಿಂತೆ ಉಂಟು ಮಾಡುವಂತ ಸಮಸ್ಯೆಗಳು ಏನಾದ್ರೂ ಅದಾವ ನಿಮಗೆ? ಬರ್ತದೆ ಸರ್. ಮಳೆ ಜಾಸ್ತಿ ಆಯ್ತು ಅಂದ್ರೆ ನೀರತ್ತೆ ಎಲ್ಲ ಹೋಗ್ತಾವ್ರಿ. ಅವಾಗಂತ ನಾವು ಸಂದರ್ಭ ಆಗ್ಯಾದಂತೀರಿ? ಆಗ್ಯಾರ ಸರ್. ಆತಿರ್ತಾವ ಸರ್. ಆದ್ರೆ ನಾವು ಏನ್ ಮಾಡ್ತೀವಿ ಸರ್, ನಾವು ಎಲ್ಲ ಮನೆಯವ್ರ ದುಡ್ಚಲ್ಲಿ ಕಂಡು ಬರೋದಿಲ್ಲ ಸರ್. ಹಿಂಗಾಯ್ತು, ಮತ್ತೆ ಸುಧಾರಣೆ ಮಾಡ್ಕೊಂಡು ನೋಡೋಣ. ಪ್ರಯತ್ನ ಅಂತೂ ಬಿಟ್ಟಿಲ್ಲ ಸರ್ ನಾವು. ಸಂತೋಷ ಆತ್ಮೀಯರೇ, ಸಿದ್ದರಾಮ ಶಿವಯೋಗಪ್ಪ ದೇವಣಿಯವರ ಅನುಭವಗಳನ್ನ ತಾವು ಕೇಳಿದ್ರಿ. ಅವರ ಅನುಭವಗಳನ್ನ ತಾವು ಮತ್ತೆ ಅವ್ರ ಜೊತೆಗೆ ಮಾತಾಡಿ ಚರ್ಚೆ ಮಾಡ್ಕೊಳ್ಬಹುದು. ಅದಕ್ಕಾಗಿ ಅವರ ನಂಬರ್ ಕೊಡ್ತೀನಿ, ತಾವು ಬರ್ಕೊಳ್ಬಹುದು. 9538051157 ಈ ನಂಬರ್ ಅನ್ನ ಸಂಪರ್ಕ ಮಾಡಬಹುದು. ಒಳ್ಳೆಯದು ಸಿದ್ದರಾಮ ಶಿವಯೋಗಪ್ಪ ದೇವಣಿಯವರೇ, ತಮ್ಮ ಜೊತೆಗೆ ಮಾತಾಡಿ ಬಹಳ ಸಂತೋಷ ಆಯಿತು. ತಾವು ಏನು ಹೂವಿನ ಬೇಸಾಯ ಮಾಡ್ತಾ ಇದ್ರಿ, ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ, ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ರಿ, ಒಳ್ಳೆಯ ಅನುಭವ, ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿ ತಾವು ಬಹಳ ಕಡಿಮೆ ಕ್ಷೇತ್ರದೊಳಗೆ ಈ ಹೂವಿನ ಬೇಸಾಯ ಮಾಡಿ ಒಳ್ಳೆಯ ಆದಾಯವನ್ನು ಪಡೀತಾ ಇದ್ದೀರಿ. ವಿಶೇಷವಾಗಿ ನಮ್ಮ ಯುವ ಕೃಷಿಕರಿಗೆ ಇದು ಮಾದರಿಯಾಗಬೇಕು. ಮತ್ತೆ ಯಾವ ರೀತಿ ನಮಗೆ ಸಮಸ್ಯೆಗಳು ಬಂದಾಗ ಸಹಿತ ಅದಕ್ಕೆ ಕೂಗಲಾರದೆ ತಾವು ಅದನ್ನು ಬಹಳ ಸರಳವಾಗಿ ತಗೊಂಡು ಮುನ್ನಡೆಯುವಂತಹ ಒಂದು ಪಾಠವನ್ನು ತಾವು ನಮ್ಮ ರೈತರಿಗೆ ಹೇಳಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಸುತ್ತತಿಯ ಮಲ್ಲಪ್ಪ ಗುರುಬಸಪ್ಪ ಮಾಳಿ ಹಾಗೂ ಸಂಕಡಿಗರಿಂದ ಹಂತಿ ಪದಗಳನ್ನು ಆಲಿಸಿ. ಮೊದಲಿಗೆ ಒಕ್ಕಲ ಗೂಡಿನ ಮೇವು. ಭೂಮಿ ಹದ ಮಾಡಿ ಇಟ್ಟನ ಮಳಿರಾಯ, ಮಾತ ಕೊಟ್ಟಂತೆ ಬಂದಾನ. ಭೂಮಿ ಹದ ಮಾಡಿ ಇಟ್ಟನ ಮಳಿರಾಯ, ಮಾತ ಕೊಟ್ಟಂತೆ ಬಂದಾನ. ದಿಂಡ ಮಂಡಿಯ ಸಜ್ಜು ಬಂಡಿ ಒಳಗಿಟ್ಟುಕೊಂಡು ಬಿತ್ತಿ ಬರಲಾಕ ಹೊಂಟಾನ. ದಿಂಡ ಮಂಡಿಯ ಸಜ್ಜು ಬಂಡಿ ಒಳಗಿಟ್ಟುಕೊಂಡು ಬಿತ್ತಿ ಬರಲಾಕ ಹೊಂಟಾನ. ಬಿತ್ತಿ ಬರಲಾಕ ಹೊಂಟಾನ ಒಕ್ಕಲಿಗ ಬುತ್ತಿಯ ಗಂಟ ಮರತಾನ. ಬಿತ್ತಿ ಬರಲಾಕ ಹೊಂಟಾನ ಒಕ್ಕಲಿಗ ಬುತ್ತಿಯ ಗಂಟ ಮರತಾನ. ಅಕ್ಕ ತಂಗರ ಕೂಡಿ ಅಕ್ಕಡಿ ಹಾಕ್ಯಾರ, ಮುಕ್ಕ ನನ ಧ್ಯಾನ ಮಾಡ್ಯಾರ. ಅಕ್ಕ ತಂಗರ ಕೂಡಿ ಅಕ್ಕಡಿ ಹಾಕ್ಯಾರ, ಮುಕ್ಕ ನನ ಧ್ಯಾನ ಮಾಡ್ಯಾರ. ಮುಕ್ಕ ನನ ಧ್ಯಾನ ಮಾಡ್ಯಾರ ಮಡದಿಯ, ಮುಖ ನೋಡಿ ಮುಗಳ ನಕ್ಕಾನ. ಮುಕ್ಕ ನನ ಧ್ಯಾನ ಮಾಡ್ಯಾರ ಮಡದಿಯ, ಮುಖ ನೋಡಿ ಮುಗಳ ನಕ್ಕಾನ. ಮುಖ ನೋಡಿ ಮುಗಳ ನಕ್ಕಾನ ಒಕ್ಕಲಿಗ ಬರು ನೋಡಿ ಅಡಿಯ ಹೊಡೆದಾನ. ಮುಖ ನೋಡಿ ಮುಗಳ ನಕ್ಕಾನ ಒಕ್ಕಲಿಗ ಬರು ನೋಡಿ ಅಡಿಯ ಹೊಡೆದಾನ. ಶೇರಿನಂತವ ತೆನಿಯ ಹೊಲ ತುಂಬ ನಿಂತಾವ, ಸುತ್ತಲಿನ ಮಂದಿ ನೋಡ್ಯಾರ. ಶೇರಿನಂತವ ತೆನಿಯ ಹೊಲ ತುಂಬ ನಿಂತಾವ, ಸುತ್ತಲಿನ ಮಂದಿ ನೋಡ್ಯಾರ. ಗಂಡ ಹೆಂಡರ ಕೂಡಿ ಜ್ವಾಳವ ಕಿತ್ತೊಗೆದು ಸುಡಕಟ್ಟಿ ಮೆದಿಯ ಒಗೆದಾರ. ಗಂಡ ಹೆಂಡರ ಕೂಡಿ ಜ್ವಾಳವ ಕಿತ್ತೊಗೆದು ಸುಡಕಟ್ಟಿ ಮೆದಿಯ ಒಗೆದಾರ. ಸುಡಕಟ್ಟಿ ಮೆದಿಯ ಒಗದಾರ ಮುತ್ತೈದಾರು ತೆಲಿಬಾಗಿ ತೆನಿಯ ಮುರದಾರ. ಸುಡಕಟ್ಟಿ ಮೆದೆಯ ಒಗದಾರ ಮುತ್ತೈದಾರು ತೆಲಿಬಾಗಿ ತೆನಿಯ ಮುರದಾರ. ಸಣ್ಣ ರಾಗೊಲದಿಂದ ಯಾವಣ್ಣ ಕೆತ್ತಾನ, ಪಂಚಾಳದ ಬಡಿಗ ಪದಮಾನ. ಸಣ್ಣ ರಾಗೊಲದಿಂದ ಯಾವಣ್ಣ ಕೆತ್ತಾನ, ಪಂಚಾಳದ ಬಡಿಗ ಪದಮಾನ. ಪಂಚಾಳದ ಬಡಿಗ ಪದಮನ ಕೆತ್ತಿದ ಎತ್ತ ಜಗ್ಗಿದರ ಧನುವಿಲ್ಲ. ಮೊದಲಿನ ಪಾದತೆ ಹಡ್ಡಿ ಮಾಡುವ ಕಾಣ, ಬನ್ನಿಯ ಮೇಟಿ ನಡಿಸ್ಯಾರ. ಮೊದಲಿನ ಪಾದತೆ ಹಡ್ಡಿ ಮಾಡುವ ಕಾಣ, ಬನ್ನಿಯ ಮೇಟಿ ನಡಿಸ್ಯಾರ. ಹದನಾರೆತ್ತಿನ ಹಂತೆ ಕಟ್ಯಾನ ರೈತಾನು, ಮೇಟಿ ಮೇಲೆ ಕೂತ ಹೊಡಿತಾನ ಹದನಾರೆತ್ತಿನ ಅಂತಿ ಕಟ್ಟ್ಯಾನ ರೈತಾನು ಮೇಟಿ ಮೇಲೆ ಕೂತ ಹೊಡಿತಾನ ಮೇಟಿ ಮ್ಯಾಲವ ಕೂತ ಹೊಡೆದ ಅಂತೀಯ ನೋಡ ರಾಘೋಲ ಕಂಕಿ ಬೆರಿಸ್ಯಾರ ಮೇಟಿ ಮ್ಯಾಲವ ಕೂತ ಹೊಡೆದ ಅಂತೀಯ ನೋಡ ರಾಘೋಲ ಕಂಕಿ ಬೆರಿಸ್ಯಾರ ರಾಘೋಲವ ಕಂಕಿ ಬೆರಿಸ್ಯಾರ ಬಸವಣ್ಣನ ಕುರಕತ್ತೆ ರಾಶಿ ಮಿಂಚಾವ ರಾಘೋಲವ ಕಂಕಿ ಬೆರಿಸ್ಯಾರ ಬಸವಣ್ಣನ ಕುರಕತ್ತೆ ರಾಶಿ ಮಿಂಚಾವ ಉತ್ತರಣಿ ಕಡ್ಡಿಯ ಸಡ್ಡ ಕಟ್ಟಾರ ಮೂರನಾಕ ಮೆಟ್ಟ ಹಚ್ಚಾರ ಕಣದಾಗ ಉತ್ತರಣಿ ಕಡ್ಡಿಯ ಸಡ್ಡ ಕಟ್ಟಾರ ಮೂರನಾಕ ಮೆಟ್ಟ ಹಚ್ಚಾರ ಕಣದಾಗ ಮೆಟ್ಟ ಹಚ್ಚಾರ ಕಣದಾಗ ರೈತಾನು ಮ್ಯಾಗತ್ತೆ ರಾಜೆ ತೂರ್ಯಾರ ಮೆಟ್ಟ ಹಚ್ಚಾರ ಕಣದಾಗ ರೈತಾರು ಮ್ಯಾಗತ್ತೆ ರಾಜೆ ತೂರ್ಯಾರ ಮುತ್ತ ಹೋಗ್ಯವ ಮುಂದ ನಿತ್ತ ಹೊಡೆದನ ಸಾಡ ಕುತ್ತ ಹೇಳ್ಯಾನ ಭೂತಯ್ಯ ಮುತ್ತ ಹೋಗ್ಯವ ಮುಂದ ನಿತ್ತ ಹೊಡೆದನ ಸಾಡ ಕುತ್ತ ಹೇಳ್ಯಾನ ಭೂತಯ್ಯ ಕುತ್ತವ ಹೇಳತಾನ ಭೂತಯ್ಯ ರೈತನಿಗೆ ತೆಗ್ಗ ಶಿರಾಶಿ ತುರಬೇಕೋ ಕುತ್ತವ ಹೇಳತಾನ ಭೂತಯ್ಯ ರೈತನಿಗೆ ತೆಗ್ಗ ಶಿರಾಶಿ ತುರಬೇಕೋ ತೆಗ್ಗಸಿ ತೋರಿದ ರಾಶಿ ತೇಟ ಮೇಟೆಗೆ ಒತ್ತೆ ಸುತ್ತ ಕೇರಾಶಿ ನೋಡ್ಯಾರ ತೆಗ್ಗಸಿ ತೋರಿದ ರಾಶಿ ತೇಟ ಮೇಟೆಗೆ ಒತ್ತೆ ಸುತ್ತ ಕೇರಾಶಿ ನೋಡ್ಯಾರ ಸುತ್ತ ಕೇಳಿ ನೋಡಿ ನೋಡಿದ ರಾಶಿಯ ಮ್ಯಾಗ ಸೂರ್ಯ ಚಂದ್ರಮನ ಬರಲಾರ ಸುತ್ತಕ್ಕೆ ನೀ ನೋಡಿ ನೋಡಿದ ರಾಶಿಯ ಮ್ಯಾಲ ಸೂರ್ಯ ಚಂದ್ರಮನ ಬರಲಾರ ಸೂರ್ಯ ನೀ ಚಂದ್ರಮನ ಬರದ ರಾಶಿಯ ಮ್ಯಾಗ ಕಾಯಿ ಬಾನಾವು ಮಾಡ್ಯಾರ ಕಾಯಿ ಬಾನಾವು ಮಾಡ್ಯಾನ ರೈತನು ಹುಲಗಂಧ ರಾಶಿ ತುಂಬ್ಯಾರ ಕಾಯಿ ಬಾನಾವು ಮಾಡ್ಯಾನ ರೈತನು ಹುಲಗಂಧ ರಾಶಿ ತುಂಬ್ಯಾರ ಬಿರಿತು ಕೀತವ ಮುಂದ ಬೇಕಾದ ಐಗಾರ ಕೋರೆಗೆ ದಿಂಡ ಹಸಲಾಕೋ ಬಿತ್ತು ಕೀತವ ಮುಂದ ಬೇಕಾದ ಐಗಾರ ಕೋರೆಗೆ ದಿಂಡ ಹಸಲಾಕೋ ಆರ ಕೂರಿಗೆ ಸದ್ದ ಹೋರಿಗೊಳ ಬಳಸಾಲ ನಾಳೆಗೆ ಪದ ಮಣ್ಣ ಹಸಬೇಕೋ ಆರ ಕೂರಿಗೆ ಸದ್ದ ಹೋರಿಗೊಳ ಬಳಸಾಲ ನಾಳೆಗೆ ಪದ ಮಣ್ಣ ಹಸಬೇಕು. ಹದಿನೆಂಟ ತಾಳವು ಹನ್ನೆರಡ ವೀಸಕ ಇನ್ನಾರ ಮೇಳೆ ತರಬೇಕು. ಹದಿನೆಂಟ ತಾಳವು ಹನ್ನೆರಡ ವೀಸಕ ಇನ್ನಾರ ಮೇಳೆ ತರಬೇಕು. ಆರ ಪಾರನ ಬ್ಯಾಡೋ ಎಸಬೇಕ ವಯಸ ನಾಳೆಗೆ ಪದ ಮಣ್ಣ ತರತೇಳೋ. ಆರ ಪಾರನ ಬ್ಯಾಡೋ ಎಸಬೇಕ ವಯಸ ನಾಳೆಗೆ ಪದ ಮಣ್ಣ ತರತೇಳೋ. ಹದಿನೆಂಟ ಕೋಲವು ಕೋಲಿನ ಮ್ಯಾಲಿರು ಮಂಡಿ ಏಳೇಳ ತೂತ ತೆಗಿಬೇಕು. ಹದಿನೆಂಟ ಕೋಲವು ಕೋಲಿನ ಮ್ಯಾಲಿರು ಮಂಡಿ ಏಳೇಳ ತೂತ ತೆಗಿಬೇಕು. ಯೋಳ ಪಾಳನ ಬ್ಯಾಡೋ ಗೋಳ ಆಗೋದು ಬ್ಯಾಡ ನಾಲು ತಡ ತೂತ ಇರಬೇಕು. ಯೋಳ ಪಾಳನ ಬ್ಯಾಡೋ ಗೋಳ ಆಗೋದು ಬ್ಯಾಡ ನಾಲು ತಡ ತೂತ ಇರಬೇಕು. ಆರ ನಾಗದ ಕಟಗಿ ಇಪ್ಪತ್ನಾಲ್ಕವಸೂತ ಇನ್ನ ಒಪ್ಪತ್ತ ತಡಿಬೇಕು. ಆರ ನಾಗದ ಕಟಗಿ ಇಪ್ಪತ್ನಾಲ್ಕವತೂತ ಇನ್ನ ಒಪ್ಪತ್ತ ಕಡಿಬೇಕು. ಇಪ್ಪತ್ತ ಒಪ್ಪತ್ತ ಅನಬ್ಯಾಡೋ ಪದ ಮಣ್ಣ ಗಂಟ ಹಾಕುವ ಎಸೇಳ. ಇಪ್ಪತ್ತ ಒಪ್ಪತ್ತ ಅನಬ್ಯಾಡೋ ಪದ ಮಣ್ಣ ಗಂಟ ಹಾಕುವ ಎಸೇಳ. ಹನ್ನೆಡ ಜಂತಿಗೆ ಇಪ್ಪತ್ನಾಲ್ಕವ ಗಂಟ ಆರ ಬರ್ಕೊಲಕ ಹನ್ನೆಡ. ಇಪ್ಪತ್ನಾಲ್ಕವ ಗಂಟ ಹನ್ನೆಡ ಕೂಡ ಸಿಗ್ವಾರೋ ಮೂವತ್ತಾರ ಗಂಟ ಬರಿಯಾಯ್ತು. ಇಪ್ಪತ್ನಾಲ್ಕವ ಗಂಟ ಹನ್ನೆಡ ಕೂಡ ಸಿಗ್ವಾರೋ ಮೂವತ್ತಾರ ಗಂಟ ಬರಿಯಾಯ್ತು. ಮೂವತ್ತ ಪೌವತ್ತ ಅನಬ್ಯಾಡೋ ಪದ ಮಣ್ಣ ಮತ್ತಾನ ಸಜಾ ತರಬೇಕು. ಮೂವತ್ತ ಪೌವತ್ತ ಅನಬ್ಯಾಡೋ ಪದ ಮಣ್ಣ ಮತ್ತಾನ ಸಜಾ ತರಬೇಕು. ಕೂರಿಗೊಂದೊಂದ ಬೇಕ ಬುಕ್ಕದ ಕೋಲನ ಬೇಕ ಅಕ್ಕಡಿ ಹಾಕೋದು ಮರಿಬ್ಯಾಡ. ಮಂಗ ಸೂಳೆ ಗುಡದಾಗ ಮಲ್ಲಯ್ಯ ನನದಾನ ಕುತ್ತನೆಯ ಜೂಲ ಕುದರಿಯ. ಮಂಗ ಸೂಳೆ ಗುಡದಾಗ ಮಲ್ಲಯ್ಯ ನನದಾನ ಕುತ್ತನೆಯ ಜೂಲ ಕುದರಿಯ. ಕುತ್ತನೆಯ ಜೂಲ ಕುದರಿಗಿ ಮಲ್ಲಯ್ಯ ನಂದಿಯ ಕೋಲ ಇದರಿಯೋ. ಕುತ್ತನೆಯ ಜೂಲ ಕುದರಿಗಿ ಮಲ್ಲಯ್ಯ ನಂದಿಯ ಕೋಲ ಇದರಿಯೋ. ಹುಲ ಜಂತಾಗಿರತಾರ ಹುಲಿಗೋಳು ಸಾಕಾರ ಶಿಡಿಯಾಣ ಕವರು ಬರತಾರ. ಹುಲ ಜಂತಾಗಿರತಾರ ಹುಲಿಗೋಳು ಸಾಕಾರ